ಒಂದೆರಡು ಸಲ ಬಲವಾದ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ 31 ಮತ್ತು ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಾಳೆ ಸಚಿವರ ಸಭೆ. ಮೇಕೆದಾಟು ಮಹದಾಯಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ, ಡಿಕೆ ಶಿವಕುಮಾರ್. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಶೀಘ್ರ ನಿರ್ಧಾರ, ರಾಮಲಿಂಗಾರೆಡ್ಡಿ. ಶಾಲಾ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಪಠ್ಯಪುಸ್ತಕ ಪರಿಷ್ಕರಣೆ, ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ಮಾಣಿ. ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಇದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆ 0827222858. ಕರೆ ಮಾಡಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಸಲಹೆ ಸೂಚನೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ, 0827222858. ಕರೆ ಮಾಡಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಲಹೆ ಸೂಚನೆ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕೃಷಿ ಸಿರಿ, ಇದಕ್ಕಾಗಿ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ, 0827222858. ಈಗ ಗಿರಿಕನ್ಯೆ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಅಳಿಸಲು ಸಾಧನ ಓಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಎಂದು ನಾವು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಶಾಂತಿಯನ್ನು ನೀಡುವುದಿಲ್ಲ, ದೇಶವು ಎಂದು ಸುಖವನ್ನು ಕೊಡುವುದಿಲ್ಲ. ವಿರಸ ವಿಷವು ಸುಳ್ಳಲ್ಲ. ಕೃಷಿಯ ಬಗ್ಗೆ ಇರತಕ್ಕಂತಹ ಗೀತೆಯನ್ನು ಕೇಳಿದಿರಿ. ಕರೆಯಲ್ಲಿ ಈಗ ಒಬ್ರು ನಮಗೆ ಸಂಪರ್ಕ ಮಾಡಿದ್ದಾರೆ, ಮಾತಾಡೋಣ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ನಮಸ್ತೆ ಸರ್. ನಮಸ್ತೆ. ಸರಸ್ವತಿ ತಿಮ್ಮಪ್ಪನವರು ಸಾಧಾರಣ ಎಲ್ಲ ಕರೆಗಳು ಮಾಡ್ತಾ ಇರ್ತೀರಿ ಅಲ್ವಾ? ಹೌದು ಸರ್. ಕೃಷಿಯಲ್ಲಿ ನಾವು ಕೃಷಿ ಉಂಟಲ್ಲ, ಹಾಗೆ ಕೃಷಿ ರಂಗಕ್ಕೆ ಫೋನ್ ಮಾಡಿದ್ದೀವಿ. ನಮ್ಮಲ್ಲಿ ಅಡಿಕೆ ಉಂಟು, ಕೊಕ್ಕೊ ಉಂಟು, ಮತ್ತೆ ತೆಂಗು ಉಂಟು, ಬಾಳೆ ಉಂಟು, ಮತ್ತೆ ಗೇರು ಬೀಜ ಉಂಟು. ಗೇರು ಬೀಜ ನಿಮಗೂ ತೋಟ ಎಲ್ಲ ಇದೆಯಾ? ಇದೆ ಸರ್. ಏನ್ ಅದ್ರಲ್ಲಿ ಇಷ್ಟೆಲ್ಲ ಮಾಡಿದೀರಾ ನೀವು ತೆಂಗು? ಇಷ್ಟೆಲ್ಲ ಮಾಡಿದ್ದೇವೆ. ಗೇರು ಬೀಜ ಮುಗಿದುಕೊಂಡು ಬಂತು ಸರ್. ಗೇರು ಬೀಜ ಮದ್ದು ಬಿಟ್ಟುಕೊಂಡು ಇದ್ದೆ. ಒಳ್ಳೆ ಕ್ರಯ ಉಂಟು ಮದ್ದು ಬಿಟ್ಟು. ಗೇರು ಬೀಜಕ್ಕೆ ಒಳ್ಳೆ ಕ್ರಯ ಇದೆಯಾ? 100 ರೂಪಾಯಿ. ಈಗ ಕಮ್ಮಿ ಆಗಿದೆ, ಈಗ 60 ರೂಪಾಯಿ ಸರ್. ಅವತ್ತು ಫಸ್ಟಿಗೆ 100 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. 60 ರೂಪಾಯಿ ಆಗಿದೆ. ಬಾಕಿ ಎಲ್ಲ ಹೇಗಿದೆ ಕ್ರಯ ಈಗ ಅಡಿಕೆಗೆಲ್ಲ? ಅಡಿಕೆ ತುಂಬಾ ಆಗಿತ್ತ ನಿಮಗೆ? ಅಡಿಕೆ ಸ್ವಲ್ಪ ಒಂದು 5 ಕ್ವಿಂಟಲ್ ಅಷ್ಟು. 5 ಕ್ವಿಂಟಲ್ ಅಷ್ಟು ಆಯ್ತು. ಅದು ಎಲ್ಲ ಮಾರಿದ್ರ ಇಟ್ಕೊಂಡಿದ್ದೀರಾ? ಅದನ್ನು ಇಟ್ಟುಕೊಂಡಿದ್ದೆ, ಈಗ ಮಾರ್ಲಿಕ್ಕೆ ಅದು ಒಣಗಿ ಇಟ್ಟುಕೊಂಡು ಕೊಳ್ಳುವುದು ಸರ್, ಮತ್ತೆ ಮಾರಾಟ ಮಾಡುದು. ಈಗ ಸ್ವಲ್ಪ ಚೆಪ್ಪು ಕೊಟ್ಟೆಲ್ಲ ಅದನ್ನು ಕಡೆ ಕೊಯ್ಲನ್ನು ಮಾರಾಟ ಮಾಡ್ತೇವೆ, ಮತ್ತೆ ಇಟ್ಟುಕೊಳ್ತೇವೆ. ಎಷ್ಟಿದೆ ಕೃಷಿ ಭೂಮಿ ನಿಮ್ಮಲ್ಲಿ? ನನಗೆ 2 ಎಕರೆ ಉಂಟು ಸರ್. 2 ಎಕರೆ ಇಷ್ಟೆಲ್ಲ ಮಾಡಿದಿರಿ, ಗೇರು ಬೀಜಕ್ಕೆಲ್ಲ ಸ್ವಲ್ಪ ನಿಮಗೆ ಕೃಷಿ ಉಂಟು ಸರ್. ಗೇರು ಬೀಜ ಎಲ್ಲ ಸ್ವಲ್ಪ ಬಾಣೆ ಪ್ರದೇಶ ಎಲ್ಲ ಆಗುತ್ತಲ್ವಾ? ಅದು ಗುಡ್ಡೆಯಲ್ಲಿ ಸ್ವಲ್ಪ ಕರೆ ಜಾಗ ಉಂಟು. ಚೆನ್ನಾಗಿದೆಯಾ ಅದನ್ನು? ಗೇರು ಬೀಜ ಚೆನ್ನಾಗುತ್ತ? ಒಳ್ಳೆದುಂಟು ಸರ್. ಅದಕ್ಕಿಂತ ಖರ್ಚೇನಿಲ್ಲ ಅಲ್ವಾ? ಖರ್ಚು ಮಾಡ್ತೀರಾ ಏನಾದ್ರೂ? ಖರ್ಚಿಲ್ಲ ಸರ್. ಅಲ್ಲ, ಸ್ಪ್ರೇ ಇತ್ಯಾದಿ ಎಲ್ಲ ಮಾಡಬೇಕು? ಈಗ ಸ್ವಲ್ಪ ಗೇರು ಬೀಜ ಮುಗಿದಾದ ಕೂಡೆ ಬುಡ ಸ್ವಲ್ಪ ದೂರದಿಂದ ಅಗತ್ಯ ಮಾಡಿ ಈಟಾಕ್ತೀವಿ. ಅದು ಕಸಿ ಬೀಜ ಅಲ್ಲ. ಒಂದೊಂದು ಗಿಡದಲ್ಲ ಆದ್ರೆ ತುಂಬಾ ಆಗ್ತದಲ್ಲ? ಹೌದು. ಒಂದ್ 10 ಕೆಜಿ ಎಲ್ಲ ಸಿಗ್ತದೆ ಒಂದೊಂದು ಗಿಡದಲ್ಲಿ? 10 ಕೆಜಿ ಒಮ್ಮೆ ಸಿಕ್ಕಲ್ಲ, ಒಮ್ಮೆ ಕೊಯ್ಯುವಾಗ ಒಂದೊಂದು ಕೆಜಿ ಅಷ್ಟು ಕೊಯ್ದುಕೊಂಡು ಹೋಗುದು. ಅದು ಅನ್ನದನ್ನೇ ಕೊಯ್ಯುದು ಸರ್. ಕಾಯಿ ಎಲ್ಲ ಕೊಯ್ಲಿಕ್ಕಿಲ್ಲ, ಕೊಯ್ದ್ರೆ ಅದು ಡಿಮಾಂಡ್ ಸಹ ಇಲ್ಲಲ್ಲ ಅದಕ್ಕೆ. ಈಗ ಕೃಷಿಯಲ್ಲಿ ಏನು ಕೆಲಸ ಆಗ್ತಾ ಇದೆ? ಪುತ್ತೂರು ಕಡೆ ಏನ್ ಕೆಲಸ ಆಗ್ತಾ ಇದೆ ಈಗ? ಈಗ ಇದು ತೋಟಕ್ಕೆ ಮದ್ದು ಬಿಡುದು. ಯಾವ ಅಡಿಕೆ ತೋಟಗಳೀಗ? ಅಡಿಕೆ ತೋಟಕ್ಕೆ ಮತ್ತೆ ಈಟ್ ಹಾಕುದು. ಅಂದ್ರೆ ಯಾಕೋಸ್ಕರ ಮದ್ದು ಬಿಡ್ತಾ ಇರೋದು? ಅದು ಇದು ಕೊಲೆ ರೋಗಕ್ಕೆ. ಈಗ ಮಳೆ ಬಂದ್ರೆ ಏನು ಗಿಡ ಹಾಳಾಗ್ಬಾರ್ದು ಅಥವಾ ಫಸಲು ಹಾಳಾಗ್ಬಾರ್ದು ಅಂತಲ್ಲ? ಹೌದು ಸರ್. ಹೇಗಿದೆ ಗಿಡಗಳೆಲ್ಲ? ಚೆನ್ನಾಗಿದೆಯಾ? ಬಿಸಿಲು ಬಂದು ಸುಸ್ತಾಗಿದೆಯಾ ಎಲ್ಲ? ಇವತ್ತು ಮಳೆ ಕಮ್ಮಿ ಆಗಿ ನಮ್ಗೆ ನೀರಿಗೆ ತೊಂದರೆ ಇಲ್ಲ ಸರ್. ಕೆಲವು ಕಡೆ ಕಷ್ಟ ಆಗಿದೆ, ಒಣಗಿ ಹೋಗಿದೆ ಸ್ವಲ್ಪ, ತುದಿ ಎಲ್ಲ ಬಾಡಿದಾಗಿ ಆಗಿದೆ. ನಮ್ಗೆ ಪಂಪಿನ ನೀರು ಉಂಟು. ಅದರಿಂದ ತೊಂದರೆ ಇಲ್ಲ ಅಲ್ವಾ? ಹೌದು. ಸರಿ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತು ಸರ್. ಹಿಪ್ಪು ನೇರಳೆ ಅಂತ ಕೇಳಿದೀರಾ? ಹಿಪ್ಪು ನೇರಳೆ ಕೇಳಿದ್ದೇನೆ. ಅದನ್ನ ಯಾಕೆ ಬಳಸ್ತಾರೆ ಅಂತ ಗೊತ್ತಾ? ಅದು ಇದಕ್ಕೆ ರೇಷ್ಮೆ ಇಲಾಖೆ. ರೇಷ್ಮೆ ಕೃಷಿಗೆ? ಹೌದು. ಅದರಲ್ಲಿ ತುಂಬಾ ಜನಪ್ರಿಯವಾದ ಒಂದು ತಳಿ ಇದೆ ಅಂತ ಹೇಳ್ತಾರೆ, ಅದನ್ನ ಅದ್ರ ಹೆಸರು ಹೇಳ್ಬೋದು ನಿಮಗೆ? ಅದ್ರ ಹೆಸರು ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ V1 ಅಥವಾ ವಿಕ್ಟರಿ 1 ತಳಿ ಅಂತ ಹೇಳ್ತಾರೆ. ವಿಕ್ಟರಿ 1 ತಳಿ ಅಂದ್ರೆ ಅದು ಬಹಳ ಪ್ರಸಿದ್ಧವಾದ ತಳಿ, ಮತ್ತೆ ಬೇಗ ಆಗ್ತದೆ, ಮತ್ತೆ ಹುಳುಗಳಿಗೆ ಅನುಕೂಲ ಆಗ್ತದೆ, ಕೃಷಿನೂ ಚೆನ್ನಾಗಾಗ್ತದೆ, ಬೇಗ ಹಣ ಸಿಗ್ತದೆ. ಆ ದೃಷ್ಟಿಯಲ್ಲಿ ಅದಕ್ಕೆ ವಿಕ್ಟರಿ 1 ಅಂತ. ಕೆಲವು ಹುಳುಗಳಿಗೆ ಸರಿಯಾದ ಆಹಾರ ಸಿಕ್ಕದಿದ್ರೆ ಸಾಯ್ತದೆ ಸರ್. ಸಾಯ್ತದೆ ಅದು. ಕೆಲವು ಏನು ಕೃಷಿಯಲ್ಲಿ ಹಾಗೇನೆ ಅಲ್ವಾ, ಎಲ್ಲವೂ ಸರಿ ಆಗುದು. ನಾನು ಬೇರೆ ಕಡೆಯಲ್ಲಿ ನೋಡಿದ್ದೇನೆ. ಅದೆಲ್ಲ ನಮ್ಮ ಈ ಕಡೆ ಪುತ್ತೂರು ಕಡೆ ಎಲ್ಲ ಕಮ್ಮಿ, ಈ ಕಡೆಗೆ ಮಂಡ್ಯ, ಚನ್ನಪಟ್ಟಣ, ಮೈಸೂರು ಕಡೆ ಎಲ್ಲ ರೇಷ್ಮೆ ಕೃಷಿ ಜಾಸ್ತಿ. ಇಲ್ಲಿ ಸ್ವಲ್ಪ ನಮಗೆ ಅದು ವಾತಾವರಣ ಹೊಂದೋದು ಕಷ್ಟ, ಮತ್ತೆ ಯಾರು ಆ ರೀತಿ ಕೈ ಹಾಕಿಲ್ಲ. ಆ ರೀತಿ ಮಾಡ್ತಾ ಇದ್ರ ಅದನ್ನ ರೇಷ್ಮೆನ ಕಡಬಳಲ್ಲಿ ಮಾಡಿಕೊಂಡಿದ್ರು ಅಲ್ಲಿ ನಾನು ನೋಡಿದೆ. ಅದೆಲ್ಲ ತಗೊಂಡೋಗ್ತಿದ್ರ ಬಂದು ಇದನ್ನ ಗೂಡುಗಳನ್ನೆಲ್ಲ ಅದು ಅವರು ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ, ನಾನು ಅವರ ಮನೆಗೆ ಹೋಗಿದ್ದೇನೆ ನೋಡ್ಲಿಕ್ಕೆ. ಹ್ಮ್, ಅದು ಬಹಳ ಜನಪ್ರಿಯವಾದ ಒಂದು ಕೃಷಿನೇ ಅಲ್ವಾ ರೇಷ್ಮೆ ಕೃಷಿ. ಸರಿ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದೀರಿ, ಸಂತೋಷ, ಕರೆ ಮಾಡ್ತಾ ಇರಿ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಧನ್ಯವಾದಗಳು. ಕೆಳಗರೆ ರೇಷ್ಮೆ ಕೃಷಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಅದಕ್ಕೆ ಉತ್ತರವನ್ನು ಸಿಕ್ಕಿದೆ. ರೈತರಲ್ಲಿ ಅತಿ ಜನಪ್ರಿಯವಾಗಿ ಬೆಳೀತಿರುವ ಹಿಪ್ಪುನೇರಳೆ ತಳಿ ಅದು V1 ಅಥವಾ ವಿಕ್ಟರಿ ಒಂದು ತಳಿ ಅಂತ ಆಗ್ತದೆ. ಬಹುಶಃ ಹಲವಷ್ಟು ಕಡೆ ರೇಷ್ಮೆ ಕೃಷಿ ಅಂದನು ವಿಶೇಷವಾಗಿ ರೈತರು ಅದರಲ್ಲಿ ತೊಡ್ಕೊಂಡಿದ್ದಾರೆ, ಅಷ್ಟೇ ಲಾಭನೂ ಬರ್ತಾ ಇದೆ, ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಮಾತಾಡಿ. ನಮಸ್ತೆ ಸರ್. ಚಂದ್ರು, ಸಾಧಾರಣ ಕರೆ ಮಾಡ್ತಾ ಇರ್ತೀರಲ್ಲ. ಕೃಷಿ ರಂಗಕ್ಕೆ ಮಾತ್ರ ಸರ್. ಹೌದು, ಹುಲಿಕೆರೆ ಕೊಪ್ಪಳು ಮಂಡಿ ಅಲ್ವಾ? ಹೌದು ಸರ್, ವಿಸಿ ಫಾರಂ ಪಕ್ಕ ಬಂತು. ಹ್ಮ್, ಏನ್ ಮಾಡ್ತಾ ಇದೀರಿ ಚಂದ್ರು ಅವರು? ಈಗೇನ್ ಕೆಲಸ ನಡೀತಾ ಇದೆ? ಕಬ್ಬುದು ನಡೀತಾ ಇದೆಯಾ? ಏನ್ ನಡೀತಾ ಇದೆ ಈಗ? ಹೌದು ಸರ್, ಕಬ್ಬು ಮೂರನೇ ಕುಳೆ ಆಗಿತ್ತು. ಹ್ಮ್, ಕಟಾವ್ ಮಾಡ್ತಾ ಇದೀವಿ. ಈ ಕಬ್ಬು ಎಷ್ಟು ವರ್ಷ ಬರ್ತದೆ ಚಂದ್ರು? ಅಲ್ಲ ಹಾಗಲ್ಲ, ಹೌದಾ? ಈಗ ನೀವು ಹೊಸ ಮರುನಾಟಿ ಅಂತ ಏನ್ ಮಾಡ್ಬೇಕು ಅಂತಿಲ್ವಾ ಅದಕ್ಕೆ? ಅದೇ ಸರ್, ಕೂಳೆ ಪಾಠ ಬದಲಾಯಿಸ್ತಾರೆ. ಪಾಠ ಬಂದಾಗ ನೀವು ನೇಗಿಲು ಹೊಡ್ಬಿಟ್ಟು ಆ ತೆರ ಇನ್ ಕಿತ್ತಿ ಈ ತೆರ ಬದಲಾಯಿಸ್ತಾರೆ. ಆ ರೀತಿ ಆಗುತ್ತಲ್ಲ, ಒಂದ್ 20 ಕೂಳೆ ಬೆಳೀತಾರೆ. ಆ ರೀತಿ ಈಗ ಕಬ್ಬದ ಕೆಲಸ ನಡೆಯುತ್ತೆ. ಮತ್ತೆ ಬೇರೆ ತೋಟ ಇದೆಯಾ? ಅಡಿಕೆ ತೋಟ, ತೆಂಗಿನ ತೋಟ ಇತ್ಯಾದಿ ಇರ್ಬೇಕಲ್ವಾ ನಿಮಗೆ? ಕೃಷಿ ವಿಚಾರ ತಿಳ್ಕೊಳ್ಳೋದ್ರೆ ಬಹಳ ಇಷ್ಟ ಉಂಟಲ್ವಾ ನಿಮಗೆ? ಹೌದು ಸರ್, ನಾವು ಕೃಷಿಕರಾಗಿರುವುದರಿಂದ ಕೃಷಿ ಕಾರ್ಯಕ್ರಮಗಳು ಇಷ್ಟ. ಹೌದು, ಭತ್ತ ಮಾಡ್ತಾ ಇದೀರಾ? ನಿಮ್ಮಲ್ಲಿ ಭತ್ತ ಇದೆಯಾ? ಭತ್ತ, ರಾಗಿ, ಆಮೇಲೆ ಹೊಲಗಳಲ್ಲಿ ಹುಳ್ಳಿ, ಆಮೇಲೆ ತಲೆಂಗಾಕು ಎಳ್ಳು, ಆಮೇಲೆ ಎಳ್ಳು. ಜೋಳ ಏನಾದ್ರು ಮಾಡ್ತೀರಾ? ಜೋಳ ದನಿಗ್ ಮಾಡ್ತೀವಿ ಸರ್, ಮುಸ್ಕಿನ ಜೋಳ. ಹೌದು, ಆಮೇಲೆ ದನಿಗ್ ಬೆಳಿತೀವಿ ಸರ್. ಈ ಮುಸ್ಕಿನ ಜೋಳದ ಬಗ್ಗೆ ನಾನು ಪ್ರಶ್ನೆ ಕೇಳಲ್ಲ, ಉತ್ತರ ಹೇಳ್ಬೋದಾ ನೋಡ್ತೀರಾ? ಮುಸುಕಿನ ಜೋಳದ ಒಂದು ಬಗೆಯನ್ನು ಅಥವಾ ವಿಧವನ್ನು ಬೀಜ ಆಗುವುದಕ್ಕೆ ಮುಂಚೆ ಎಳೆದಾಗಿರುವಾಗಲೇ ಬಳಸುತ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಬೇಕು. ಅದು ಬಹಳ ಎಳೆದಿರುವಾಗಲೇ ಅದನ್ನ ಬಳಸ್ತಾರೆ, ತುಂಬಾ ಕಡೆ ಬಳಸ್ತಾ ಇದಾರೆ ಅದನ್ನ. ಮುಸುಕಿನ ಜೋಳದ ಒಂದು ಬಗೆಯ ವಿಧವನ್ನ ಬೀಜ ಆಗುತ್ತೆ ಮೊದಲೇ ಬಳಸ್ತಾರಂತೆ, ಅದು ಬಹಳ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದನಗಳು ಅಲ್ಲ, ಜನಗಳು ತಿಂತಾರೆ. ಸಿಹಿ ಆಗಿರ್ತದೆ ನೋಡಿ ಅದಕ್ಕೆಲ್ಲ. ಇವತ್ತಿನ ತಂತ್ರಜ್ಞಾನದಲ್ಲಿ ಬೇಕಾದಷ್ಟು ಅಡಿಕೆಲ್ಲ, ಅಡಿಕೆ ವಿಶೇಷವಾದಂತಹ ಸಾಂಬಾರ್ಗಳನ್ನು ಬೆಳೆಸಿ ಬೇಬಿ ಕಾರ್ನ್ ಅಂತ ಮಾಡ್ತಾರೆ. ನಿಮ್ ಹುಡುಗರೆಲ್ಲ ಅಥವಾ ನಿಮ್ಮ ಈಗಿರೋ ಮಕ್ಕಳಿಗೆಲ್ಲ ಗೊತ್ತಿರುತ್ತದೆ ಯಾವ ಅಂಗಡಿಲಿ ಸಿಗುತ್ತೆ, ಎಲ್ಲಿ ಬೇಕರಿ ಸಿಗುತ್ತೆ ಅಂತ. ತುಂಬಾ ರುಚಿಯಾಗಿರುತ್ತದು. ಅದಿನ್ನು ಬೆಳೆದಿರಲ್ಲ, ಸುಮಾರು ಎಳೆಯದಿರುತ್ತೆ. ಅದನ್ನ ತಿಂತಾರೆ ಮಕ್ಕಳೆಲ್ಲ, ಹಿರಿಯರು ಎಲ್ಲರೂ ತಿಂತಾರೆ. ಬಹಳ ಚೆನ್ನಾಗಿರುತ್ತದು. ಕೇಳ್ ನೋಡಿ ನಿಮ್ ಮನೆ ಮಕ್ಕಳ ಹತ್ರ. ಹ್ಮ್, ಬೇಬಿ ಕಾರ್ನ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಂದ್ ಕವರ್ ಮಾಡ್ಕೊಂಡು ತಗೊಂಡೋಗಿ ಅದನ್ನೆಲ್ಲ ಅಂಗಡಿಗಳಲ್ಲಿ ಇಟ್ಟು ಬಹಳ ಬೇಡಿಕೆ ಇದೆ ಅದಕ್ಕೆ. ಹಾಗೆ ಅದಕ್ಕೆ ಅದೇ ಅದು. ಮತ್ತೆ ಕೃಷಿ ಅಂದ್ರೆ ಎಲ್ಲವೂ ಬೇಕಲ್ಲ ಅಲ್ವಾ? ಪ್ರಾಣಿಗಳು ಬರ್ತವೆ, ಪಕ್ಷಿಗಳು ಬರ್ತವೆ, ಕೀಟಗಳು ಬರ್ತವೆ. ಅದು ಹೇಳಿ ಪ್ರಯತ್ನ ಇಲ್ಲ, ಹಂದಿಗಳು ಇಲ್ದಿರೋ ಜಾಗನೇ ಇಲ್ಲ ಅಂತ ಆಗಿದೆ ಈಗ ಕಾಡು ಹಂದಿಗಳಲ್ವಾ ಎಲ್ಲ. ಸಾಧಾರಣ ಸ್ವಲ್ಪ ಕಾಡಿದೆ ಅಂದ್ರೆ ಆನೆಗಳು ಬರ್ತಾ ಇದಾವೆ, ಏನು ಹಂದಿಗಳು ಬಿಡ್ತಾವ? ಅದನ್ನೆಲ್ಲ ಜಯಿಸಿ ಕೃಷಿ ಮಾಡಿದವನೇ ನಿಜವಾದ ಕೃಷಿಕ ಅಂತ ಆಗ್ತಾನೆ ಅಲ್ವಾ? ಹ್ಮ್. ನಿಮ್ಮಲ್ಲೂ ನೀವು ಈಗ ನಗರಕ್ಕೆ ಹತ್ರ ಇದೆಯಾ ಅಥವಾ ಕಾಡ ನಿಮ್ಮ ಊರು ಇರೋದೆಲ್ಲ ಸ್ವಲ್ಪ ಕಾಡು ಪ್ರದೇಶನ? ಅದೇ ಪ್ರಾಣಿಗಳನ್ನ ನಿಯಂತ್ರಣ ಮಾಡೋದು ಕಷ್ಟ ಪಾಪ, ಅವಕ್ಕೂ ತಿನ್ಲಿಕ್ಕೆ ಕಾಡಲ್ಲಿ ಏನು ಸಿಗೋದಿಲ್ಲ, ಅವು ನಗರ ಆರಿಸ್ಕೊಂಡ್ ಬರ್ತವೆ. ಇವತ್ತೆಲ್ಲ ನಗರ ಪ್ರದೇಶಕ್ಕೆ ಆನೆ ಎಲ್ಲ ಬರ್ತದೆ. ಮಾಡಿದಾರ ನೀರಿನ ವ್ಯವಸ್ಥೆಗೋಸ್ಕರ? ಮಾಡಿದ್ರಲ್ಲ. ಸರಿ ಚಂದ್ರು ಅವ್ರೆ, ನಿಮ್ಮ ಅಭಿಪ್ರಾಯ ಹೇಳಿದಿರಿ, ಖುಷಿ ಆಯ್ತು. ಮುಸುಕಿನ ಜೋಳ ಮಾಡಿದಿರಿ, ಕಬ್ಬು ಮಾಡಿದಿರಿ. ನಿಮ್ಮ ಮನೆಯಿಂದ 3 ಕಿಲೋಮೀಟರ್ ಆಗುತ್ತಾ? ಭೂಮಿಯೊಳಗೆ 3 ಕಿಲೋಮೀಟರ್ ನೀರು 2000 ಕ್ಯೂಸೆಸ್ ನುಗ್ಗುತ್ತದೆ. ಅಲ್ಲ ಗೊತ್ತಾಯ್ತು, ನಿಮ್ಮ ಮನೆ ಹತ್ರ ಇದೆಯಾ ಅಂತ ಕೇಳಿದ್ ನಾನು. ಸರಿ ಸರಿ ಸರಿ. ತೋ ನೋಡಿ ವಿಶ್ವೇಶ್ವರ ಎಂತ ಒಂದು ವಿಶೇಷವಾದಂತಹ ಒಂದು ಇಂಜಿನಿಯರ್ ಆಗಿದ್ದಾರೆ ಅವರು, ಬುದ್ಧಿವಂತರು. ನಿಮ್ ಇಡೀ ನಾಡಿಗೆ ಒಳ್ಳೇದ್ ಮಾಡಿದ್ರು, ಮಂಡ್ಯ ಅಥವಾ ಬೇರೆ ಬೇರೆ ಊರುಗಳಿಗೆಲ್ಲ ಅವರಿಂದಾಗಿ ಬಹಳ ಉಪಕಾರ ಆಯ್ತು ಅಂತ ಹೇಳ್ತಾರೆ ಎಲ್ಲರೂ ಅಲ್ವಾ? ಸರಿ, ತುಂಬಾ ಖುಷಿ ಆಯ್ತು ಚಂದ್ರ ಅವರೇ, ಮುಂದೆ ಅವಕಾಶ ಇದ್ದಾಗ ಮಾತಾಡ್ತೀರಿ. ಧನ್ಯವಾದಗಳು. ಕೇಳುಗರೆ, ಈಗ ಮುಸುಕಿನ ಜೋಳದ ಬಗ್ಗೆ ಒಂದು ವಿಶೇಷವಾದಂತ ಪ್ರತಿಕ್ರಿಯೆಯನ್ನು ಕೇಳಿದಿರಿ. ಮುಂದಿನ ಕರೆಯಲ್ಲಿ ಯಾರನ್ನ ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ? ನಾನು ನೂತನ್, ನೂತನ್ ತಮ್ಮಂಡ. ಪೂಚಮಕೇರಿಯಿಂದ ಸರ್. ನೂತನ್ ಮೊದಲು ಮಾಡಿ ಮಾತಾಡಿದ್ದೀರಾ? ಮೊದಲು ನಿಮ್ ಜೊತೆ ಮಾತಾಡಿದ್ದೀನಿ ಸರ್, ತಮ್ಮಂಡ ನೂತನ್ ಅಂತ. ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ ನೂತನ್ ಅವ್ರೆ? ಸರ್ ನಾವು ಕಾಫಿ. ಎಷ್ಟಿದೆ ಕಾಫಿ? ಕಾಫಿ ಟೋಟಲ್ 6 ಎಕರೆ ಇದೆ ಸರ್. ಅದರಲ್ಲಿ ಒಳ್ಳೆ ಮೆಣಸು 1 ಎಕರೆಯಲ್ಲಿ ಚೆನ್ನಾಗಿದೆ. ಇನ್ನು ಏಲಕ್ಕಿ ಬೇರೆ ನಟ್ಟಿದ್ದೀನಿ, ಅಡಿಕೆ ತೆಂಗು, ಅಡಿಕೆ ತೆಂಗು, ಇನ್ನು ಕಿತ್ತಲೆ ಹಣ್ಣು, ಎಲ್ಲ ಎಲ್ಲ ಬಾಳೆ. ಬಾಳೆಯಲ್ಲಿ ಎಂತ ರೀತಿ ಬಾಳೆ ನಾನು ನಟ್ಟಿದ್ದೀನಿ ಸರ್. ಪರವಾಗಿಲ್ಲ. ಹೇಗಿದೆ ಬಾಳೆ ಕೃಷಿ? ಹೇಗಿದೆ ಬಾಳೆ ಕೃಷಿ? ಹೇಗಿದೆ ಮಾರಾಟ ಮಾಡ್ತೀರಾ ಬಾಳೆನ? ಬರ್ತಾ ಇದೆ ಸರ್. ಬೇರೆ ಕಡೆ ಬೇಸಿಗೆ ಮುಗಿದು ಸ್ವಲ್ಪ ಮಳೆ ಹೊಡೆಯುವ ಟೈಮ್ ಅಲ್ಲ ಸರ್. ಒಳ್ಳೆ ಒಳ್ಳೆ ಕೃಷಿ ಬರ್ತಾ ಇದೆ ಸರ್. ಬೇರೆ ಕಡೆ ಮಾರಾಟ ಮಾಡ್ತೀರಾ ಅಥವಾ ಪನ್ನಪೇಟೆ ಗೋಡೆಪ್ಪ ಅಲ್ಲಿಗೆಲ್ಲ ತಗೊಂಡು ಹೋಗಿ ಮಾರಾಟ ಮಾಡ್ತೀನಿ ಸರ್ ನಾನು. 14 ವೆರೈಟಿ ಬಾಳೆ ಗಿಡನ ನಾನು ಬೆಳೆಸ್ತಾ ಇದ್ದೀನಿ. ಓ ಪರವಾಗಿಲ್ಲ, ತುಂಬಾ ವಿಶೇಷ. ನಾವು ನಿಮ್ ಜೊತೆ ಮಾತಾಡ್ಬೋದು ಸರ್? 5 ಮಿನಿಟ್ಸ್. ನಾಳೆ ನಮ್ಮ ಪೆಮ್ಮಣ್ಣ ಐನ್ ಮನೆ ಅಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಯಾತ್ರ ಬಗ್ಗೆ? ಈ ಐನ್ ಮನೆಯಲ್ಲಿ ಗುರು ಕಾರಣ ಎಲ್ಲ ಬರ್ತದಲ್ಲ ಸರ್. ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ತಮಗೂ ಆಕಾಶವಾಣಿ ಎಲ್ಲರಿಗೂ ನನ್ನ ಮುಖಾಂತರ ಒಂದು ಆಹ್ವಾನ. ನಾಳೆ 9 ಗಂಟೆ ಸ್ಟಾರ್ಟ್ ಆಗ್ತದೆ. ಪನ್ನಪೇಟೆಯಿಂದ 6 ಕಿಲೋಮೀಟರ್ ದೂರ ಸರ್. ಸರಿ, ಪೂಚಮಕೇರಿ ಗ್ರಾಮ. ಸರಿ, ಅದು ಬೇರೆ ವಿಚಾರ ಬರ್ತದೆ, ಕೃಷಿ ವಿಚಾರದಲ್ಲಿ ಬರೋದು. ಅದ್ರ ಮಾತಾಡೋಣ. ಈಗ ನೀವು ಕೃಷಿ ಇಷ್ಟೆಲ್ಲ ಮಾಡಿದ್ದೀರಿ ಹೇಳ್ತಾ ಇದ್ದೀರಿ, ಹಾಗಾಗಿ ಎಲ್ಲ ಕೊಡಗಿನಲ್ಲಿ ಬೇರೆ ಬೇರೆ ಎಲ್ಲದಕ್ಕೂ ಪ್ರಾತಿನಿಧ್ಯ, ಅವರಿಗೆ ದೇವಸ್ಥಾನ ಗುರು ಕಾರಣಗೆಲ್ಲ ಪ್ರಾತಿನಿಧ್ಯ ಉಂಟು, ಅದು ವಿಶೇಷತೆ ಇದೆ. ಅದಕ್ಕೆ ನಾವಿವತ್ತು ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಾವು ಇವಾಗ ನಾವು ಕೃಷಿಗೆ ಪ್ರಾಧಾನ್ಯತೆ ಕೊಡದೆ ಹೋದ್ರೆ ಸರ್ ನಮ್ಮ ಮುಂದಿನ ಪೀಳಿಗೆಗೆ ಅದು ನಾವೆಲ್ಲ ಈ ಭೂಮಿಯನ್ನ ನಡೆದೆ ಹಾಗೆ ಹಾಳು ಮಾಡಿದ್ರೆ ಹೌದು ನಮ್ಮ ಮುಂದಿನ ಪೀಳಿಗೆಗೆ ಅದು ನಮ್ಗೆ ನಾವೇ ನಮ್ನ ಇದ್ ಮಾಡ್ಕೊಂಡಂಗ. ಯಾಕಂದ್ರೆ ರೈತರು ಇವಾಗ ಸುಮಾರು ಜಾಗದಲ್ಲಿ ಈ ಗದ್ದೆ ನಾಟಿ ಮಾಡೋದು ನಿಲ್ಸ್ಬಿಟ್ಟಿದ್ದಾರೆ. ಹೌದು, ಇದು ನಮ್ಮ ಕೊಡಗಿನಿಂದ ಜೈ ಕಿಸಾನ್ ಜೈ ಜವಾನ್ ಅಂದ್ರೆ ಜೈ ಕಿಸಾನ್ ಅನ್ನೋದು ರೈತರು. ಹೌದು, ಜೈ ಜವಾನ್ ಅಂದ್ರೆ ಆರ್ಮಿ. ಹೌದು, ಎರಡು ವಿಭಾಗದಲ್ಲೂ ಜನರು ಎರಡು ಒಂದು ನಮ್ಮ ಅಣ್ಣ ತಮ್ಮಂದಿರು ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿ, ನಿಜ ದೇಶಕ್ಕೋಸ್ಕರ. ಹೌದು, ಅವರು ಅಷ್ಟು ಕಷ್ಟಪಡ್ತಿದ್ದಾರೆ ಸರ್. ಹೌದು. ಹಲೋ, ಹ್ಮ್, ಈಗ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಕೃಷಿಯನ್ನ? ನಮ್ಮ ಗಡಿಯಲ್ಲಿ ಕಾಯ್ತಿದ್ದಾರೆ, ನಾವು ಇಲ್ಲಿ ಸಂತೋಷ ಸುಖದ ಸುಖದಲ್ಲಿ ಬದುಕ್ತಾ ಇದೀವಿ. ಹೌದು. ಜೈ ಕಿಸಾನ್ ಅಂದ್ರೆ ರೈತರು, ತುತ್ತು ಕೊಡ ತುತ್ತು ಅನ್ನ ತುತ್ತು ಕೊಡೋ ರೈತರು. ಹೌದು ಹೌದು. ರೈತ ರೈತ ಭತ್ತ ಗಿತ್ತ ಎಲ್ಲ ಎಲ್ಲ ಎಲ್ಲ ವಸ್ತುಗಳು ಬೆಳಕದು ಹೋದ್ರೆ ನಾವು ಒಂದು ಒಂದು ಕಾಲಕ್ಕೆ ನಮ್ಗೆ ನಾವು ತಿನ್ನೋ ಆಹಾರಕ್ಕೆ ಒಂದೊಂದ್ಸರ ಆಹಾರ ಸಿಕ್ಕದಂಗೆ ಆಗ್ಬಿಡ್ತದೆ ಸರ್. ನಮಗೆಲ್ಲ ಎಷ್ಟು ಎಷ್ಟು ವರ್ಷದ ಕೃಷಿ ಮಾಡ್ತಾ ಇದೀರಿ ನೀವು ಸರ್? ನಾವು ಬಂದು ನಮ್ಮ ತಂದೆ ಒಂದು ಇವಾಗ ನಮ್ಮ ತಂದೆ ಎಕ್ಸ್ಪರ್ಟ್ ಆಗಿ ಒಂದೂವರೆ ವರ್ಷ ಆಯ್ತು ಸರ್. ಅವರು ಸುಮಾರು 65 ವರ್ಷ ಇದರಲ್ಲೇ ಕೃಷಿಯಲ್ಲೇ ತೊಡಗಿಕೊಂಡ್ರು. ನಿಮ್ಗೆ ಎಷ್ಟು ವರ್ಷ ಇವಾಗ? ನನಗೆ 45 ಸರ್, 45 ವರ್ಷ. ಯಾವ್ಯಾವ ಕಾಫಿಲಿ ಯಾವ್ಯಾವ ತಳಿ ಇಟ್ಟಿದ್ದೀರಿ? ಏನ್ ಸರ್? ರೋಬಸ್ಟಾ ಎರಡು ಇದೆಯಾ? ಆರ್ಬಿಕ ರೋಬಸ್ಟಾ, ಕಾವೇರಿ ಪಾಕ್ಸ್ಮೇಟ್, ಇದನ್ನೆಲ್ಲ ಬೆಳೆಸ್ತಾ ಇದೀನಿ ಸರ್. ಏಲಕ್ಕಿ ಯಾವ್ದಿದೆ? ಏಲಕ್ಕಿ ಅದೇ ಇವಾಗ ನೋಡಿ ಸರ್, ಐಗೂರಲ್ಲಿ ಮಾಡ್ತಿದ್ದಾರೆ. ಹೌದು, ಹೆಸರು ಐಗೂರು, ಸಾವರ್ಪೇಟೆ ಐಗೂರು ಹತ್ತಿರ. ಹೌದು. ಆ ತಳಿ ನಟ್ಟಿದ್ದೀನಿ ಸರ್ ನಾನು. ಅದ್ರ ಸರ್ ಹೆಸರು ಏನೋ ಒಂದು ಇದೆ, ಪನಿಯೂರ ಪನಿಯೂರ ಅಲ್ಲ. ಹ್ಮ್, ಯಾವ್ದೊಂದು ನೆಲ್ಯಾಣಿ ಅಲ್ಲ? ಅಲ್ಲ. ಹೌದು ಸರ್. ಈಗ ಅಡಿಕೆ ಅಡಿಕೆ ಒಂದು ಬಂದು ದೊಡ್ಡ ನಮ್ಮ ತಂದೆ ನಟ್ಟಿ ಇರೋದು ಅಡಿಕೆ ಬಂದ್ಬಿಟ್ಟು ಒಂದು 25 30 ಮರದಷ್ಟಿದೆ. ಚೆನ್ನಾಗಿ ಫಸಲು ಬರ್ತದೆ ಅದ್ರಲ್ಲಿ? ಒಂದು ಮಾದರಿ ತಂದೆ ನಟ್ಟ ಮರದಲ್ಲಿ ಒಂದು ಫಸಲು ಬರ್ತಾ ಇದೆ ಸರ್. ಎಷ್ಟು ಬಂತು ಈ ಸತಿ ಅಡಿಕೆ ಮಾರಿ? ಇವತ್ತು ಒಂದು ಒಂದು ಅರ್ಧ ಕ್ವಿಂಟಾಲ್ ಅಷ್ಟೇ ಇವಾಗ ಆಗ್ತಾ ಇರೋದು. ಇನ್ನೊಂದು 250-300 ಗಿಡಗಳ ಸಸಿ ಗಿಡಗಳನ್ನ ನಟ್ಟಿದ್ದೀನಿ ನಾನು. ಅದೊಂದು ಸ್ವಲ್ಪ ಹೈಟ್ ಬಂದಿದೆ, ಒಂದು ಒಂದು 2-3 ಬಂದಿದೆ. ಸರಿ, ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಏಲಕ್ಕಿ ಕೃಷಿ ಬಗ್ಗೆ. ಹೇಳ್ಬೋದ ಪ್ರಯತ್ನ ಮಾಡಿ. ಹೇಳಿ ಸರ್. ಏಲಕ್ಕಿಯ ವಂಶಾಭಿವೃದ್ಧಿಯನ್ನು ಅಥವಾ ಸಸ್ಯಾಭಿವೃದ್ಧಿಯನ್ನು ಯಾವ ವಿಧಾನಗಳಿಂದ ಮಾಡಬಹುದು ಅಂತ ಹೇಳಬೇಕು. ಏಲಕ್ಕಿಯ ವಂಶಾಭಿವೃದ್ಧಿ ಮತ್ತು ಸಸ್ಯಾಭಿವೃದ್ಧಿ ಅಂದ್ರೆ ಅದ ಗಿಡಗಳನ್ನು ಹೇಗೆ ಮಾಡಬಹುದು ಅಂತ. ಗಿಡಗಳ ನಟ್ರೆ ಅದು ಅಂದ್ರೆ ಅದರ ಸುತ್ತ ಚೈನ್ ಇರ್ತದಲ್ಲ ಸರ್. ಚೈನ್ ಬರ್ತಾ ಇರ್ತದೆ. ಅಂದ್ರೆ ಕಂದುಗಳು ಕಂದುಗಳು ಬರ್ತಾ ಇರುತ್ತೆ. ಮೊದಲು ಅದು ಗ್ರೀನ್ ಕಲರ್ ಇರ್ತದೆ, ಅಲ್ಲಿಂದ ಅದು ಒಂಥರ ಎಲ್ಲೋ ಕಲರ್ ಗೆ ಟರ್ನ್ ಆದಾಗ ನಾವು ಅದನ್ನ ಕುಯ್ದ್ಬಿಟ್ಟು ಶೇಖರಣೆ ಮಾಡ್ಕೊಂಡು ಒಣಗಿಸಿ ಅದನ್ನ ಮಾರ್ಕೆಟ್ಗೆ ತಕೊಂಡು ಹೋಗ್ಬೋದು. ಅದು ಮಾರಾಟ ವಿಚಾರ ಆಯ್ತು. ಏಲಕ್ಕಿ ಗಿಡಗಳನ್ನ ಬೆಳೆಸೋದು ಯಾವ ರೀತಿ ಕೇಳ್ತಾ ಇರೋದು? ಬೆಳೆಸುದು ಬೆಳೆಸುದು ಇದು ಪ್ಲಾಸ್ಟಿಕ್ ಅವರಿಗೆ ಹಾಕ್ಬಿಟ್ಟು ಬೇಕಾದ ಅದು ಸ್ವಲ್ಪ ಎತ್ತರ ಬಂದ ಮೇಲೆ ಒಂದು ಒಂದು ಒಂದು ಒಂದು ಒಂದೂವರೆ ಅಡಿ ಗುಂಡಿ ತೆಗೆದು. ಪ್ಲಾಸ್ಟಿಕ್ ಅವರ ಎಲ್ಲಿಂದ ಹಾಕ್ತೀರಿ, ಯಾವ್ರಿಂದ ಹಾಕುತ್ತೀರಿ? ಪ್ಲಾಸ್ಟಿಕ್ ಒಂದು ಒಂದು ಲೆಕ್ಕದಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇವಾಗ ಬ್ಯಾನ್ ಆಗ್ತಾ ಇದೆ. ಹಾಗಲ್ಲ ನೂತನ್ ಅವರೇ, ಈಗ ನೀವು ಗಿಡವನ್ನ ನಡ್ದೆ ಪ್ಲಾಸ್ಟಿಕ್ ಅವರಿಗೆ ಎಲ್ಲಿಂದ ಹಾಕ್ತೀರಿ? ಗಿಡ ಬೆಳೆಸ್ಬೇಕಲ್ಲ, ಅದೇನ್ ಬೆಳೆಸ್ತೀರಿ? ಗಿಡ ಪ್ಲಾಸ್ಟಿಕ್ ಅವರಿಗೆ ಗಿಡ ನೆಟ್ಬಿಟ್ಟು ಅಲ್ಲಿಂದ ಅದು ಎತ್ತರ ಬಂದ ಮೇಲೆ ಅಲ್ಲಿಂದ ಗುಂಡಿಗೆ ಹಾಕ್ಬಿಟ್ಟು. ಗಿಡ ಎಲ್ಲಿ ಸಿಗುತ್ತೆ ನಿಮಗೆ? ಎಲ್ಲಿ ಸಿಗ್ತದೆ ಗಿಡ? ಗಿಡ ಫಾರ್ಮ್ ಅಲ್ಲಿ ಸಿಗ್ತದೆ ಸರ್, ಇಲ್ಲಿ ಪನ್ನಪೇಟೆ ಗೋಣಿಕೊಪ್ಪದಲ್ಲೆಲ್ಲ ಸಿಗ್ತದೆ ಸರ್. ನೋಡಿ, ನೀವೇ ಏಲಕ್ಕಿ ಮುಡಿ ಮಾಡಿ ಅದ್ರಲ್ಲಿ ಬೀಜ ಹಾಕಿ ಅದಕ್ಕೆ ಎಷ್ಟೋ ದಿವಸ ಆದ್ಮೇಲೆ ಅದು ಬೀಜ ಮೊಳಕೆ ಆಗಿ ಬರ್ತದೆ. ಆ ಸಣ್ಣ ಗಿಡನ ಮತ್ತೆ ಪ್ಲಾಸ್ಟಿಕ್ ಹಾಕ್ಬಹುದು ಅಲ್ವಾ? ಅಥವಾ ದೊಡ್ಡ ಗಿಡ ಇದ್ರೆ ಆ ದೊಡ್ಡ ಗಿಡದಲ್ಲಿ ಇರ್ತಕ್ಕಂಥ ಕಂದುಗಳನ್ನ ಬಿಡಿಸಿ ಬೇರೆ ಬೇರೆ ಗಿಡಗಳನ್ನ ಮಾಡ್ಬೋದು. ಅದನ್ನ ಹೇಳ್ಬೇಕು ನೀವು, ನಿಮಗ್ ಗೊತ್ತಿದೆ, ಹೇಳಲಿಕ್ಕೆ ಬರ್ಲಿಲ್ಲ ಅಷ್ಟೇ. ಎರಡು ವಿಧಾನದಲ್ಲೂ ಮಾಡ್ಬೋದು. ಒಂದು ಬೀಜ ಹಾಕಿ ವರ್ಷ ಅದನ್ನ ನಾಟಿ ಮಾಡಿದ್ದೀನಿ ಸರ್, ಅದರಿಂದ ಅದ್ರ ಬಗ್ಗೆ ಅಷ್ಟು ಇರ್ಲಿಲ್ಲ. ಅದಕ್ಕೋಸ್ಕರ ಬೀಜದ ಮುಖಾಂತರ ಮಾಡಬಹುದು, ಗಿಡಗಳನ್ನ ಕಂದಗಳನ್ನ ಮಾಡ್ಕೊಂಡು ಮಾಡ್ಬೋದು, ಗಿಡದ ಮುಖಾಂತರನು ಮಾಡ್ಬೋದು. ನನಗೆ ನಿಮ್ದೊಂದು ದೂರವಾಣಿ ನಂಬರ್ ಹೇಳ್ತೀರಾ ಸರ್? 734 934 1779. ನೋಡುವ, ನಮ್ಮ ಅನುಕೂಲ ಇದ್ದಾಗ ನಿಮ್ಮನ್ನ ನಾವು ಭೇಟಿ ಆಗ್ತೀವಿ. ಕರೆಗಾಗಿ ಧನ್ಯವಾದಗಳು. ಅವಕಾಶ ಕೊಡ್ತೀರಾ ಸರ್ ನೀವು? ಇಲ್ಲ, ಇನ್ ಸಮಯ ಆಗ್ತಾ ಬಂತು. ಇನ್ನೊಬ್ರು ಕಾಲ್ ಕೊಡವ ಗೀತೆ ಇದೆಯಲ್ಲ ಸರ್, ಕೊಡವ ಗೀತೆ. ಹಲೋ, ಹೇಳಿ. ನಾನು ಸುಮಾರು 25-30 ಕೊಡವ ಹಾಡನ್ನು ಬರ್ತಿದ್ದೆ. ಅದಕ್ಕೆ ನೀವು ಕೊಡವ ಸಿರಿ ಕಾರ್ಯಕ್ರಮದ ವಿಭಾಗಕ್ಕೆ ನೀವು ಸಂಪರ್ಕ ಮಾಡಿದ್ರೆ ಅವ್ರು ಹೇಳ್ತಾರೆ. ಇದು ನಮ್ಮ ಕೃಷಿಗಿರ್ತಕ್ಕಂತಹ ಕಾರ್ಯಕ್ರಮ. ಇದು ಹಾಡುಗಳನ್ನು ಬರೆದಿದ್ದೀನಿ ಈವಾಗಲೇ. ಇರ್ಲಿ, ಪರವಾಗಿಲ್ಲ. ಅದನ್ನ ನೀವು ಆಕಾಶವಾಣಿಗೆ ಬಂದು ಯಾವತ್ತಾರು ಅದಕ್ಕೆ ವಿಭಾಗನೇ ಬೇರೆ ಇದೆ, ಅವ್ರನ್ನ ಭೇಟಿಯಾಗಿ. ಇದು ಕೃಷಿಗಿರ್ತಕ್ಕಂತ ಸಮಯ. ಇವರು ಇದ್ದಾರಲ್ಲ ಸರ್, ಹೌದು, ಅವ್ರನ್ನ ಭೇಟಿಯಾಗಿ ಈಗ ನಾವು ಕೃಷಿಗೋಸ್ಕರ ಸಮಯ ಮೀಸಲಾಗಿರೋದು. ಬೇರೆಯವ್ರ ಕರೆ ಮಾಡುವ. ಕೆಳಗರೆ ಇನ್ನು ಒಂದು ಕರೆಯನ್ನ ತಗೊಳ್ಬಹುದು. ಹಲೋ, ಮಾತಾಡಿ. ಹಲೋ, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ? ಕೋಟರಗಡ, ಹೊನ್ನಪೇಟೆ ತಾಲೂಕು, ಶ್ರೀಮಂಗಲ. ಸುಬ್ರಹ್ಮಣಿ, ಏನೆಲ್ಲ ಮಾಡ್ತಾ ಇದ್ದೀರಿ ಸರ್? ಏನಿಲ್ಲ ಸರ್, ಕೃಷಿ. ಹ್ಮ್, ಯಾವ್ದೆಲ್ಲ ಇದೆ ಕೃಷಿ? ಗದ್ದೆ ಸ್ವಲ್ಪ ಮಾಡ್ತೀವಿ, ಎಷ್ಟು ಎಕರೆ? 5 ಎಕರೆ. 5 ಎಕರೆ ಮಾಡ್ತಾ ಇದ್ದೀರಿ ಈಗಲೂ? ಈಗಲೂ ಮಾಡ್ತಾ ಇದ್ದೀವಿ. ಸರಿ ಸರಿ. ಕಾಫಿ ಮಾಮೂಲಿ ತಾನೇ, ಕೊಡಗಲ್ಲಿ ಕಾಫಿ. ಹೌದು ಹೌದು, ಮಿಶ್ರ ಬೆಳೆ. ಹ್ಮ್, ಚೆನ್ನಾಗಿದ್ಯಾ? ಪರವಾಗಿಲ್ವಾ ಹೇಳಿ ಸರ್. ಕಾಫಿ ಹೇಗಿದೆ? ಕಾಫಿ ವರ್ಷ ಪರವಾಗಿಲ್ಲ ಸರ್, ಮಳೆ ಕಡಿಮೆ ಸರ್ ನಮ್ಮ ಈ ಕಡೆ. ಹೊನ್ನಪೇಟೆ ಆಚೆ ಮಳೆ ಇದೆ. ಇವತ್ತು ವಿರಾಜಪೇಟೆ ಎಲ್ಲ ವಿಪರೀತ ಮಳೆ ಆಗಿ ಈಗ ನೋಡಿದೆ, ರೋಡ್ ಎಲ್ಲ ಬ್ಲಾಕ್ ಆಗಿದೆ. ನಮಗೆ ಮಳೆ ಇಲ್ಲ, ಮೊನ್ನೆ ಒಂದು ಮಳೆ ಬರುತ್ತೆ ಅಷ್ಟೇ ವರ್ಷಕ್ಕೆ. ನಿಮಗೆ ಈ ಗದ್ದೆ ಬಗ್ಗೆನೆ ಈ ಭತ್ತದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳಬಹುದಾ? ಪ್ರಯತ್ನ ಮಾಡಿ ಹೇಳಿ. ತಗ್ಗು ಪ್ರದೇಶಕ್ಕೆ ಸೂಕ್ತವಾದ ಭತ್ತದ ತಳಿಗಳು ಯಾವುದು ಹೇಳಬಹುದಾ ನೋಡಿ? ತಗ್ಗು ಪ್ರದೇಶ. ಹೌದು, ತಗ್ಗದೆ ಈಗಿಂದ ಹೈಬ್ರಿಡ್ ಇಂಟರ್ನು ಮತ್ತೆ ಮಧು ತನು ತುಂಗ ಈ ತರ ಹೈಬ್ರಿಡ್ ವೆರೈಟಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಶರಾವತಿ ಮತ್ತೆ ಹೇಮಾವತಿ ಅಂತ ಒಂದು ವಿಶೇಷವಾದಂತ ತಳಿಗಳನ್ನು ಹೇಳಿದ್ದಾರೆ, ಅದು ಆಗುತ್ತಂತೆ. ನಮ್ದೆಲ್ಲ ಮಳೆ ಅಷ್ಟಿತ್ತಲ್ಲ ಸರ್. ಹೌದೌದೌದು. ಹ್ಮ್, ಅದು ಒಂದಿದೆ. ಅಥವಾ ಬೇರೆ ಇದ್ರೆ ಹೈಬ್ರಿಡ್ ಎಲ್ಲ ಹಾಕ್ಬಹುದು. ನಾವು ತುಂಗ ಹಾಕಿದೀವಿ, ಪರವಾಗಿಲ್ಲ. ಮಳೆ ಅಷ್ಟಿತ್ತಕ್ಕೆ ಸ್ವಲ್ಪ ಹೈಬ್ರಿಡ್ ಎಲ್ಲ ಬರೋದು ಕಷ್ಟ ಅಲ್ವಾ? ಯೋಚನೆ ಮಾಡಿದಾಗೆ ನೀರನ್ನ ಬಸಿಲಿಕ್ಕೆಲ್ಲ ಆಗಲ್ಲ, ಆಗೋದಿಲ್ಲ. ಸರಿ, ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳಿ. 9 4 8 1 0 8 0 6 1. ಆಯ್ತು, ಸಂಪರ್ಕ ಮಾಡ್ತೀವಿ ಯಾವತ್ತಾದ್ರೂ. ನಿಮ್ಮ ಅನುಭವ ಹೆಚ್ಚಿಗೆ ಹಂಚ್ಕೋಬಹುದು, ಸಮಯಾವಕಾಶ ಕಮ್ಮಿ ಇದ್ರಿಂದ ಇಲ್ಲಿಗೆ ನಮ್ಮ ಮಾತುಕತೆ ಮುಗಿಸೋಣ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಕೆಳಗರೆ, ಬಹುಶಃ ಸಮಯಾವಕಾಶ ಆಗ್ತಾ ಬರ್ತಾ ಇದೆ, ಹಾಗಾಗಿ ಇವತ್ತಿನ ಕೃಷಿ ಸಿರಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇನ್ನು ನಾಳಿನ ಕೃಷಿರಂಗದಲ್ಲಿ ಕೃಷಿ ಕುರಿತು ಮಾಹಿತಿ, ಜೇನು ಕೃಷಿ ಬಗ್ಗೆ ಮಾಹಿತಿ, ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಆಹಾರ ನೀಡುವ ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಎನ್ ಸುಮಾ ಅವರಿಂದ ಮಾಹಿತಿ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತದ್ದೋಣಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ, ಇದೊಂದು ನಿಧನ ಸುದ್ದಿ. 1ನೇ ಮೊಣ್ಣಂಗೇರಿ ಗ್ರಾಮದ ಅಚ್ಚಪಟ್ಟಿರ ದಿವಂಗತ ದೇವಯ್ಯ ಅವರ ಮಗ ಜನಾರ್ದನ ಲಾಲು ಅವರು 67ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ಮಾಜಿ ಯೋಧ ಜನಾರ್ದನ ಲಾಲು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ಕುಶಾಲನಗರ ನಾಕಪಥದ ಹೆದ್ದಾರಿ ಕಾಮಗಾರಿನ ಒಂದು ತಿಂಗಳಲ್ಲಿ ಶುರು ಮಾಡಲಾದಂತ ಸಂಸದರಾದ ಪ್ರತಾಪ್ ಸಿಂಹವು ಹೇಳಿದರು. ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಇಂದು ನಡೆದ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದರು. 4,130 ಕೋಟಿ ರೂಪಾಯಿ ವೆಚ್ಚದಲ್ಲಿ 90 ಕಿಲೋಮೀಟರ್ ಉದ್ದದ ಹೆದ್ದಾರಿ ಕಾಮಗಾರಿ ಮಾಡಲಾಗ್ತಾ ಉಂಟು. ಕುಶಾಲನಗರ ಸಂಪಾಜೆ ಮಾರ್ಗದಲ್ಲಿ ಅಪಘಾತ ಜಾಗಗಳನ್ನು ಗುರುತಿಸಿ ವರದಿ ನೀಡಕೂತ ಅಧಿಕಾರಿಗಳಿಗೆ ತಿಳಿಸಿದರು. ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮನೆ ವಿದ್ಯುತ್ ಸೇರಿದಂತೆ ಸುಮಾರು ಮೂಲಭೂತ ವಿಷಯಗಳ ಅನುಷ್ಠಾನದ ಬಗ್ಗೆ ಮಾಹಿತಿ ಕೊಟ್ಟರು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾತಾಡಿ ಮುಂಗಾರು ಎದುರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡು ಈಗಾಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಲಾಗುತ್ತ ಮಾಹಿತಿ ಕೊಟ್ಟರು. ಈ ಸಂದರ್ಭದಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ, ಮಂತರ್ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ, ಶುಜಾ ಕುಶಲಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಮತ್ತು ಅರಣ್ಯ ಕಾಲೇಜಿನ ಕೂಡುಕೂಟಲ್ಲಿ ರೈತರ ಮತ್ತು ಕಾಫಿ ಬೆಳೆಗಾರರಿಗೆ ಕೃಷಿ ಮತ್ತು ಕಾಫಿ ಆಧಾರದ ವ್ಯವಸ್ಥೆಯಲ್ಲಿ ಕಾರ್ಬನ್ ಕ್ರೆಡಿಟ್ಗೆ ಭವಿಷ್ಯ ಮತ್ತು ಅದರಿಂದ ಆರ್ಥಿಕ ಲಾಭ ಗಳಿಸಿಕೆ ಇರುವ ಅವಕಾಶಗಳ ಕುರಿತಂತೆ ಕಾರ್ಯಾಗಾರ ನಡೆದಿದೆ. ಪೊನ್ನಂಪೇಟೆನ ಅರಣ್ಯ ಕಾಲೇಜಿನ ಅಂಗಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐಎಸ್ಇಸಿನ ವಿಜ್ಞಾನಿಗಳಾದ ಡಾ ಎಂ ಬಾಲಸುಬ್ರಹ್ಮಣ್ಯಂ, ಡಾ ಜೇಮ್ಸ್ ಜೇಕಬ್ ಮತ್ತು ಡಾ ಅಜ್ಜಿಕುಟ್ಟಿರ ಅಜಿತ್ ಕಾರ್ಯಪ್ಪ ತಾಂತ್ರಿಕ ಭಾಷಣ ಮಾಡಿದವು. ಕೃಷಿ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಡಾ ಪಿಜಿ ಚಂಗಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರಣ್ಯ ಕಾಲೇಜಿನ ಮುಖ್ಯಸ್ಥ ಡಾ ಸಿಜಿ ಕುಶಾಲಪ್ಪ ಕಾರ್ಯಾಗಾರದ ಮುಖ್ಯ ಉದ್ದೇಶ ವಿವರಿಸಿದರು. ಜಿಲ್ಲೆಯ ಪ್ರವಾಸಿ ಜಾಗಗಳಲ್ಲಿ ಪ್ರವಾಸಿಗರೊಟ್ಟಿಗೆ ಸೌಜನ್ಯ ವಿನಯದಿಂದ ನಡ್ಕೊಳ್ಳೋಕ್ಕೂ ಅನುಚಿತವಾಗಿ ನಡ್ಕೊಂಡ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾದಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ನವು ಹೇಳಿದರು. ಜಿಲ್ಲೆಗೆ ಬರುವ ಪ್ರವಾಸಿಗರ ಸುರಕ್ಷತೆ ಸಂಬಂಧಿಸಿದಂತೆ ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಮಂಡಳಿ ನಡೆದ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಸಭೆಯಲ್ಲಿ ಅವರು ಮಾತಾಡಿದರು. ಇಲಾಖೆಯ ವತಿಯಿಂದ ಇನ್ನು 10 ದಿನಗಳೊಳಗೆ ಎಲ್ಲ ಪ್ರವಾಸಿ ಜಾಗಗಳಲ್ಲಿ ಹಾಗೆ ಹೆದ್ದಾರಿಗಳಲ್ಲೇನೂ ಪ್ರವಾಸಿ ಫಲಕ ಅಳವಡಿಸಲಾದೆ ಹಳದಿ ಮತ್ತೆ ಬಿಳಿ ಬಣ್ಣದ ಫಲಕದ ವಾಹನಗಳ ನಡುವಿನ ಕಿತ್ತಾಟ ನಿಲ್ಲಕ್ಕೂ, ಹೋಂಸ್ಟೇಗಳಿಗೆ ಎನ್ಒಸಿ ಕೊಡುವುದು ಸೇರಿದಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟರು. ಈ ಸಂದರ್ಭ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಯತೀಶ್ ಉಲ್ಲಾಳ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸುರು ಆಗ್ತಿರುವುದರಿಂದ 30 ಜನ ಅಧಿಕಾರಿ ಸಿಬ್ಬಂದಿಗಳನ್ನೊಳಗೊಂಡ ಜಿಲ್ಲಾ ವಿಪತ್ತು ನಿರ್ವಹಣಾ ತಂಡದ ಹಾರಂಗಿ ಜಲಾಶಯದ ಹಿನ್ನೀರಲ್ಲಿ ಪ್ರವಾಹ ಪರಿಹಾರ ಕುರಿತಂತೆ ನಡೆಸುವ ಬಗ್ಗೆ ಅಭ್ಯಾಸ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮುಂದಾಳ್ತನಲ್ಲಿ ನಡೆದ ಅಭ್ಯಾಸ ಕಾರ್ಯಾಚರಣೆಯಲ್ಲಿ ಸೋಮರ್ಪೇಟೆ ಡಿವೈಎಸ್ಪಿ, ಕುಶಾಲನಗರ ಸಿಪಿಐ, ಮಡಿಕೇರಿ ಆರ್ಪಿಐ, ಡಿಎಆರ್ ಹಂಗೆ ಇನ್ನಿತರ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಹಾಜರಿದ್ದರು. ಪ್ರಥಮ ದರ್ಜೆ ಕಾಲೇಜು ಮೂರ್ನಾಡು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ, ರಕ್ತನಿಧಿ ಕೇಂದ್ರ, ಮಡಿಕೇರಿ ರೆಡ್ ರಿಬ್ಬನ್ ಕ್ಲಬ್, ರೋಟರಾಕ್ಟ್ ಕ್ಲಬ್ ಇವರ ಕೊಡುಕೂಟಲ್ಲಿ ರಕ್ತದಾನ ಶಿಬಿರ ಜೂನ್ 1ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಮುಟ್ಟ ಕಾಲೇಜಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗ ಶಿಶಿಕ್ಷು ಅಧಿನಿಯಮ 1961 ಪೂರ್ಣ ಅವಧಿಯ ತಾಂತ್ರಿಕ ವೃತ್ತಿಯಲ್ಲಿ ತರಬೇತಿ ಪಡ್ಕಣಿಕೆ ಕುಸಿಯಿರುವ ಅಭ್ಯರ್ಥಿಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದಿಂದ ಮೆಕ್ಯಾನಿಕಲ್ ಡೀಸೆಲ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಷಿಯನ್, ಮೋಟರ್ ಮೆಕ್ಯಾನಿಕ್, ವೆಹಿಕಲ್ ವೆಲ್ಡರ್, ಫಿಟ್ಟರ್ ವೃತ್ತಿ ತರಬೇತಿಗೆ ಅರ್ಹ ಅಭ್ಯರ್ಥಿಗಳಿಂದ ಸಂದರ್ಶನಕ್ಕೆ ಅರ್ಜಿ ಕರೆದಳು. ಜೂನ್ 8ಕ್ಕೆ ನೇರ ಸಂದರ್ಶನ ನಡೆದಿದೆ. ಕುಸಿರುವ ಅಭ್ಯರ್ಥಿಗ www.apprenticeshipindia.org ನೋಂದಾಯಿಸಿಕೊಂಡು ಸಂದರ್ಶನಕ್ಕೆ ಹಾಜರಾಗುತ್ತಾ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯು ತಿಳಿಸಿದಳು. ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ವತಿಯಿಂದ ಮಡಿಕೇರಿನ ಮೈತ್ರಿ ಪೊಲೀಸ್ ಭವನದಲ್ಲಿ ಸ್ಪರ್ಶಿಗೆ ವರ್ಗಾಯಿಸಲ್ಪಟ್ಟ ಮಿಲಿಟರಿ ಪಿಂಚಣಿ ಪಡೆಯುವ ಮಾಜಿ ಸೈನಿಕರು ಹಾಗೆ ಕುಟುಂಬ ಪಿಂಚಣಿದಾರರ ಕುಂದುಕೊರತೆ ನಿವಾರಣಾ ಕಾರ್ಯಕ್ರಮ ಇಂದು ನಡೆದು ಹಾಗೆ ನಾಳೆನೂ ನಡೆದಿದೆ. ಬೆಂಗಳೂರು ಡಿಪಿಡಿಒ ವಿ ಭುವನೇಶ್ವರಿ ಅವು ಸ್ಪರ್ಶ ಹಾಗೆ ಸ್ಪರ್ಶಿಗೆ ವರ್ಗಾಯಿಸಲ್ಪಟ್ಟ ಪಿಂಚಣಿದಾರರು ಎದುರಿಸುತ್ತಿರುವ ಕುಂದುಕೊರತೆಗಳ ಕುರಿತಂತೆ ಕೈಗೆ ತಗೊಳ್ಳುವ ಕ್ರಮದ ಕುರಿತಂತೆ ವಿವರಣೆ ಕೊಟ್ಟವು. ಈ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಕಿರಣ್ ಕುಮಾರ್ ಗೆಡೆಲ, ಡಿಎಸ್ಸಿ ಕಣ್ಣೂರ್, ಮೇಜರ್ ಬಾಲಸುಬ್ರಹ್ಮಣ್ಯಂ, ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಇಲಾಖೆ ಮಡಿಕೇರಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು ಮಾಹಿತಿ ಕೊಟ್ಟರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಮ್ಸ್ ಗುರುಕುಲಂ ವಿರಾಜಪೇಟೆ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್ ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಮ್ಸ್ ಗುರುಕುಲಂ ಆಪೋಸಿಟ್ ಸೈನಿಟಿ ಹಾಲ್ ವಿಜಯನಗರ ವಿರಾಜಪೇಟೆ. ಮೊಬೈಲ್ 9448019615. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮೇನ್ ರೋಡ್ ಗುಣಿಕೊಪ್ಪಲು. ಅಕ್ವಾ ವೆಂಚರ್ ಗುಹ್ಯ ಸಿದ್ದಾಪುರ ಇವರ ವತಿಯಿಂದ ರೋಹು ಗ್ರಾಸ್ ಕ್ರಾಫ್ ಕಾಟ್ಲಾ ಜಾತಿಯ ಮೀನು ಮರಿಗಳನ್ನು ಮೊದಲ ಬ್ಯಾಚ್ ನಲ್ಲಿ ಇದೇ 31ರಂದು ಬುಧವಾರ ಮಾರಾಟ ಮಾಡಲಾಗುವುದು. ಕೊಡಗಿನಾದ್ಯಂತ ಡೆಲಿವರಿ ನೀಡಲಾಗುವುದು. ಸಂಪರ್ಕಿಸಿ ಪಟ್ಟಣ ಶ್ಯಾಮ್ ಅಯ್ಯಪ್ಪ. ಮೊಬೈಲ್ 9731784873. ಕುಂದತ ಬೊಟ್ಟಲು ನಂದ ಕುದುರೆ ಪಾರಾಯಣ ಮಾನಿಲ ಅಂಚ ಕುದುರೆ ಎಂದು ಕಳಿಪೋದ ಕೊಡಗರ ಆಕಿರಿ ಬೋರ್ಡ್ ನಮ್ಮೆ ಬೇರಳಿ ನಾಡರ ನಮ್ಮೆಕ್ ಕಟ್ಟು ಬುದ್ದಿತ್ತು. ನಾಳೆ 14 ಕಳಿ ಕಟ್ಟಿತ್ತು. ಜೂನ್ 1 ಬೇಳಾಚೆ ಮರೋಡಿರ ಪಕ್ಕ ನಾಡು ಮಾನಿಕ ಕೂಡುವ ಭಕ್ತ ಮಾಜಲ್ಲ ಬಂತು ಕೂಡಿಯಾಡೊಂದು ನಾಡು ತಕ್ಕ ಪಿಂಜ ಎಲ್ಲ ತಕ್ಕಂಗ ಕಟ್ಟಣಿತು. May 21 ಮರಣಪಟ್ಟ ಮೂರ್ನಾಡು ಎಂಬಡಗ ಗ್ರಾಮ ಅಪ್ಪಚಂಡ ಪಿ ದೇವಯ್ಯ ರಮೇಶ್ ಅಂಡ ಮಾದ ಕಾರ್ಯ ನಾಳೆ 14 ಪೊಲಕ 10:30 ಮೂರ್ನಾಡು ಕೊಡವ ಸಮಾಜದ ನಡಪ ಒಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನ ಅರಂಜಿತು ಬರನೊಂದು ಅಂಡ ಪೊಣ್ಣು ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತನ? ಚಿಂತನಗಂಗಾ ಟ್ಯೂಟೋರಿಯಲ್ಸ್ ನಲ್ಲಿ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ PUCಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯೂಟೋರಿಯಲ್ಸ್ ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ ಗೌಳಿಬೀದಿ ಮಡಿಕೇರಿ. ಕಾಲ್ 9986975775. ಇನ್ನೇನು ಶಾಲಾ ಕಾಲೇಜು ಆರಂಭಗೊಳ್ಳಲಿದೆ. ಮಡಿಕೇರಿ ಜನತಾ ಬಜಾರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ವೈಲ್ಡ್ ಕ್ರಾಫ್ಟ್ ಸ್ಕೈ ಬ್ಯಾಗ್ ಎಕ್ಸ್ಪರ್ಟ್ ಸ್ಕೂಲ್ ಬ್ಯಾಗ್ ಗಳು ನೋಟ್ ಬುಕ್ ಗಳು ಹಾಗೂ ಸ್ಟೇಷನರಿ ಐಟಮ್ಸ್ ಅಲ್ಲದೆ ಫ್ಲಾಸ್ಕ್ ವಾಟರ್ ಬಾಟಲ್ ಸ್ಟೀಲ್ ಐಟಮ್ಸ್ ವಿವಿಧ ಮಾದರಿಯ ಮ್ಯಾಟ್ ಗಳು ಜೊತೆಗೆ ಮಳೆಗಾಲಕ್ಕೆ ಬೇಕಾದ ಉತ್ತಮ ಕ್ವಾಲಿಟಿ ಹಾಗೂ ದೀರ್ಘ ಬಾಳಿಕೆಯ ರೈನ್ ಕೋಟ್ ಕೊಡೆಗಳು ಸ್ವೆಟರ್ ಹಾಗೂ ಟಾರ್ಪಲ್ ಗಳು ಎಲ್ಲವೂ ಡಿಸ್ಕೌಂಟ್ ರೇಟ್ ನಲ್ಲಿ ಲಭ್ಯ. ಭೇಟಿ ಕೊಡಿ ಜನತಾ ಬಜಾರ್ ಮಡಿಕೇರಿ. ಕೊಡವ ಸಮಾಜ ಪೊನ್ನಂಪೇಟೆ ರಂಗ ಸಂಸ್ಥೆಯನ ಅಪ್ಪಚ್ಚ ಕವಿ ವಿದ್ಯಾಲಯದಲ್ಲಿ 2023-24 ಸಾಲಕ್ಕೆ ಪ್ಲೇ ಹೋಮ್ಲಿಂಜಿ 10ನೇ ಕ್ಲಾಸ್ ಕೆತ್ತನೆ ಪ್ರವೇಶಾತಿ ಶುರುವಾಯಿತು. ಸ್ಕೂಲ್ ಬಸ್ ನಲ್ಲ ಶಿಕ್ಷಕಂಗ ಆಡಿಯೋ ವಿಜುವಲ್ ಕ್ಲಾಸ್ ಆಟಪಾಠ ಪಡಿಪು ಇಬಿಕ್ಸ್ ಕಳಿಪರಂಬು ಕೂಡನಕ್ಕೆ ಎಲ್ಲಾ ತರತರ ಸೌಕರ್ಯ ಉಂಟು. 10ನೇ ಕ್ಲಾಸಲ್ಲಿ ಕಾಲೋದಿ ನಲ್ಲ ಫಲಿತಾಂಶ ಬಂದಿಂಡ್. ಬಾಳೆಲಿಂಜಿ ಮಕ್ಕಕ್ಕ ಬಸ್ ವ್ಯವಸ್ಥೆ ಉಂಟು. ಚೆನ್ನಂಗೆ ಸೀಟ್ ಖಾಲಿ ಉಳ್ಳನ ಉಂಡು. ಬೆರಿಯ ಸಂಪರ್ಕಿಸಿ ಅಪ್ಪಚ್ಚ ಕವಿ ವಿದ್ಯಾಲಯ ಪೊನ್ನಂಪೇಟೆ. ಮೊಬೈಲ್ 9481605748. ಮಡಿಕೇರಿ ತಾಲೂಕು ಹೊದವಾಡ ಗ್ರಾಮ ಶ್ರೀ ಭಗವತಿ ಅಮ್ಮೇರಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಅಷ್ಟಮಂಗಲ ಮಹೋತ್ಸವ ಇಂದಿನಿಂದ June 1 ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೋರಿದ್ದಾರೆ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC PUC ಪಾಸ್. ಅಡ್ಮಿಷನ್ಗಾಗಿ ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ನಾಕೂರು ಶಿರಂಗಾಲ ಗ್ರಾಮದ ತಟ್ಟೆಪಾಡಿ ಮನೆ ಶ್ರೀ ಚೇತನ್ ಹಾಗೂ ಶ್ರೀ ಜಗದೀಶ್ ಅವರು ನಿರ್ಮಿಸಿರುವ ನೂತನ ಮನೆಯ ಗೃಹ ಪ್ರವೇಶ ಇದೇ June 1 ನಡೆಯಬೇಕಾಗಿದ್ದು, ಆದರೆ ಕಾರಣಾಂತರಗಳಿಂದ ಈ ಸಮಾರಂಭ ಮುಂದೂಡಲಾಗಿದ್ದು ಆಹ್ವಾನಿತರು ಇದನ್ನರಿತು ಸಹಕರಿಸುವಂತೆ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. May 20 ನಿಧನರಾದ ಎಸ್ ಕಟ್ಟೆಮಾಡು ಗ್ರಾಮದ ನಂಗಾರು ಸೀತಾರಾಮ ಅವರ ತಿಥಿಕರ್ಮಾಂತರ ಇದೇ 31, ನಾಳೆ ಬುಧವಾರ ಮಧ್ಯಾಹ್ನ 12 ಎಸ್ ಕಟ್ಟೆಮಾಡು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ನಂಗಾರು ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಕೋರಿದ್ದಾರೆ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.